ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ಬಾಳೆ ಬಲಕ್ಕೆ ಬಿಡೋ ಸೀಬೆಯಳಕ್ಕೆ ಬಿಡೋ, ಬಾಳೆ ಬಲಕ್ಕೆ ಬಿಡೋ ಸೀಬೆಯಳಕ್ಕೆ ಬಿಡೋ, ನಟ ನಡುವೇಳೆ ನೀ ಹೋಗೋ ಬಳೆಗಾರ, ನಟ ನಡುವೇಳೆ ನೀ ಹೋಗೋ ಬಳೆಗಾರ. ಅಲ್ಲಿ ಹೋದೆ ನನ್ನ ತವರೂರ, ಮುದ್ದೈದೆ ಎಲೆ ಹೆಣ್ಣೆ ತೋರು ಬಾರೆ ತವರೂರ, ಮುದ್ದೈದೆ ಎಲೆ ಹೆಣ್ಣೆ ತೋರು ಬಾರೆ ತವರೂರ. ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ಅಂಜಿನ ಮನೆ ಕಾಣೋ ಕಂಚಿನ ಕದ ಕಾಣೋ, ಅಂಚಿನ ಮನೆ ಕಾಣೋ ಕಂಚಿನ ಕದ ಕಾಣೋ, ಮಿಂಚಾಡೋ ಬೆರಡು ಗಿಣಿ ಕಾಣೋ ಬಳೆಗಾರ, ಮಿಂಚಾಡೋ ಬೆರಡು ಗಿಣಿ ಕಾಣೋ ಬಳೆಗಾರ. ಅಲ್ಲಿ ಹೋದೆ ನನ್ನ ತವರೂರ, ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾರೆ ತವರೂರ, ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾರೆ ತವರೂರ. ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ಆಲೆ ಆಡುತ್ತಾವೆ ಗಾಣ ತಿರುಗುತ್ತಾವೆ, ಆಲೆ ಆಡುತ್ತಾವೆ ಗಾಣ ತಿರುಗುತ್ತಾವೆ, ನವಿಲು ಸಾರಂಗ ನಲಿತಾವೆ ಬಳೆಗಾರ, ನವಿಲು ಸಾರಂಗ ನಲಿತಾವೆ ಬಳೆಗಾರ. ಅದೇ ಕಾಣೋ ನನ್ನ ತವರೂರ, ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾರೆ ತವರೂರ, ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾರೆ ತವರೂರ. ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ಮುತ್ತೈದೆ ಹಟ್ಟಿಲಿ ಮುತ್ತಿನ ಚಪ್ಪರ ಹಾಕಿ, ಮುತ್ತೈದೆ ಹಟ್ಟಿಲಿ ಮುತ್ತಿನ ಚಪ್ಪರ ಹಾಕಿ, ನಟ್ಟ ನಡುವೇಲಿ ಪಗಡೆಯ ಆಡುತ್ತಾಳೆ, ನಟ್ಟ ನಡುವೇಲಿ ಪಗಡೆಯ ಆಡುತ್ತಾಳೆ. ಅವಳೇ ಕಾಣೋ ನನ್ನ ಹಡೆದವ್ವ, ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾರೆ ತವರೂರ, ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾರೆ ತವರೂರ. ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ಅಚ್ಚ ಕೆಂಪಿನ ಬಳೆ ಹಸಿರು ಗಿರಿನ ಬಳೆ, ಅಚ್ಚ ಕೆಂಪಿನ ಬಳೆ ಹಸಿರು ಗಿರಿನ ಬಳೆ, ಎನ್ನ ಹಡೆದವುಗೆ ಬಲು ಆಸೆ ಬಳೆಗಾರ, ಎನ್ನ ಹಡೆದವುಗೆ ಬಲು ಆಸೆ ಬಳೆಗಾರ. ಕೊಂಡೋಗೋ ಎನ್ನ ತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ನಿನ್ನ ತವರೂರ ನಾನೇನು ಬಲ್ಲೇನು, ನಿನ್ನ ತವರೂರ ನಾನೇನು ಬಲ್ಲೇನು, ಗೊತ್ತಿಲ್ಲ ಯನಗೆ ಗುರಿ ಇಲ್ಲ ಎಲೆ ಬಾಳೆ, ಗೊತ್ತಿಲ್ಲ ಯನಗೆ ಗುರಿ ಇಲ್ಲ ಎಲೆ ಬಾಳೆ. ತೋರಿಸು ಬಾರೆ ತವರೂರ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ಹೆಣ್ಣಿನ ಜನಮಾತ ಅಣ್ಣ ತಮ್ಮರು ಬೇಕು ಬೆನ್ನು ತಟ್ಟುವರು ಸಭೆಯೊಳಗ. ಹೆಣ್ಣಿನ ಜನುಮಾಕ, ಹೆಣ್ಣಿನ ಜನುಮಾಕ ಅಣ್ಣ ತಮ್ಮರು ಬೇಕು ಬೆನ್ನು ತಟ್ಟುವರು ಸಭೆಯೊಳಗ ಬೆನ್ನು ಕಟ್ಟುವರು ಸಭೆಯೊಳಗ ಸಾವಿರ ಹೊನ್ನು ಕಟ್ಟುವರು ಉಡಿಯೊಳಗ ಹೆಣ್ಣಿನ ಜನುಮಾಕ ಹೆಣ್ಣಿನ ಜನುಮಾಕ ಅಣ್ಣ ತಮ್ಮರು ಬೇಕು ಬೆನ್ನು ಕಟ್ಟುವರು ಸಭೆಯೊಳಗ ಬೆನ್ನು ಕಟ್ಟುವರು ಸಭೆಯೊಳಗ ಸಾವಿರ ಹೊನ್ನು ಕಟ್ಟುವರು ಉಳಿಯೊಳಗ ಎನಗೆ ಯಾರಿಲ್ಲಂತ ಮನದಾಗ ಮರುಗಿದರ ಎನಗೆ ಯಾರಿಲ್ಲಂತ ಮನದಾಗ ಮರುಗಿದರ ಪರನಾಡಲ್ಲೊಬ್ಬ ಪ್ರತಿ ಸೂರ್ಯ ಪರನಾಡಲ್ಲೊಬ್ಬ ಪ್ರತಿ ಸೂರ್ಯ ನನ್ನಣ್ಣ ಬಿದಿಗೆ ಚಂದ್ರಮನಂತೆ ಉದಿಯಾದ ಬಿದಿಗೆ ಚಂದ್ರಮನಂತೆ ಉದಿಯಾದ ಹೆಣ್ಣಿನ ಜನುಮಾಕ ಹೆಣ್ಣಿನ ಜನುಮಾಕ ಅಣ್ಣ ತಮ್ಮರು ಬೇಕು ಬೆನ್ನು ಕಟ್ಟುವರು ಸಭೆಯೊಳಗ ಬೆನ್ನು ಕಟ್ಟುವರು ಸಭೆಯೊಳಗ ಸಾವಿರ ಹೊನ್ನು ಕಟ್ಟುವರು ಉಳಿಯೊಳಗ ಮನೆಯ ಹಿಂದಲ ಮಾಮೂಗಮ್ಮೆಂದು ಮನೆಯ ಹಿಂದಲ ಮಾಮೂಗಮ್ಮೆಂದು ನೆನೆದಾಗ ಬಂದ ನನ್ನ ಅಣ್ಣ ನೆನೆದಾಗ ಬಂದ ನನ್ನ ಅಣ್ಣ ಬಾಳೆಯ ಗೊನೆಯಾಗ ತೋಳ ತಿರುಹೂತ್ತ ಗೊನೆಯಾಗ ತೋಳ ತಿರುಹೂತ್ತ ಹೆಣ್ಣಿನ ಜನುಮಾಕ ಹೆಣ್ಣಿನ ಜನುಮಾಕ ಅಣ್ಣ ತಮ್ಮರು ಬೇಕು ಬೆನ್ನು ಕಟ್ಟುವರು ಸಭೆಯೊಳಗ ಬೆನ್ನು ಕಟ್ಟುವರು ಸಭೆಯೊಳಗ ಸಾವಿರ ಹೊನ್ನು ಕಟ್ಟುವರು ಉಳಿಯೊಳಗ ಸರದಾರ ಬರುವಾಗ ಸುರಿದಾವ ಮಲ್ಲಿಗೆ ಸರದಾರ ಬರುವಾಗ ಸುರಿದಾವ ಮಲ್ಲಿಗೆ ದೊರೆ ನನ್ನ ತಮ್ಮ ಬರುವಾಗ ದೊರೆ ನನ್ನ ತಮ್ಮ ಬರುವಾಗ ಯಾಲಕ್ಕಿ ಗೊನೆ ಬಾಗಿ ಹಾಲ ಸುರಿದಾವ ಗೊನೆ ಬಾಗಿ ಹಾಲ ಸುರಿದಾವ ಹೆಣ್ಣಿನ ಜನುಮಾಕ ಹೆಣ್ಣಿನ ಜನುಮಾಕ ಅಣ್ಣ ತಮ್ಮರು ಬೇಕು ಬೆನ್ನು ಕಟ್ಟುವರು ಸಭೆಯೊಳಗ ಬೆನ್ನು ಕಟ್ಟುವರು ಸಭೆಯೊಳಗ ಸಾವಿರ ಹೊನ್ನು ಕಟ್ಟುವರು ಉಡಿಯೊಳಗ ಹೊನ್ನು ಕಟ್ಟುವರು ಉಡಿಯೊಳಗ ಮಾಯದಂತ ಮಳೆ ಬಂತಮ್ಮ ಮುಗದಾದ ಕೆರೆಗೆ ಮಾಯದಂತ ಮಳೆ ಬಂತಣ್ಣ ಮಗದಾದ ಕೆರೆಗೆ ಮಾಯದಂತ ಮಳೆ ಬಂತಣ್ಣ ಮಗದಾದ ಕೆರೆಗೆ ಅಂಗೈ ಅಗಲ ಮೋಡ ನಾಡಿ ಭೂಮಿ ತುಕದ ಗಾಳಿ ಬಿಸಿ ಅಂಗೈ ಅಗಲ ಮೋಡ ನಾಡಿ ಭೂಮಿ ತುಕದ ಗಾಳಿ ಬಿಸಿ ಗುಡುಗಿ ಗೂಡಾಡಿ ಚಲ್ಲಿದಳೋ ಗಂಗಮ್ಮ ತಾಯಿ ಗುಡುಗಿ ಗೂಡಾಡಿ ಚಲ್ಲಿದಳೋ ಗಂಗಮ್ಮ ತಾಯಿ ಮಾಯದಂತ ಮಳೆ ಬಂತಣ್ಣ ಮಗದಾದ ಕೆರೆಗೆ ಏರಿ ಮ್ಯಾಗಳ ಬೆಳ್ಳಲು ರಾಯ ಕೆರೆಯ ಒಳಗಲ ಬೆಸ್ತರು ಹುಡುಗ ಏರಿ ಮ್ಯಾಗಳ ಬೆಳ್ಳಲು ರಾಯ ಕೆರೆಯ ಒಳಗಲ ಬೆಸ್ತರು ಹುಡುಗ ಓಡಿ ಓಡಿ ಸುದ್ದಿಯ ಕೊಡಿರಯ್ಯೋ ನಾನಿಲ್ಲುವಳಲ್ಲ ಓಡಿ ಓಡಿ ಸುದ್ದಿಯ ಕೊಡಿರಯ್ಯೋ ನಾನಿಲ್ಲುವಳಲ್ಲ ಮಾಯದಂತ ಮಳೆ ಬಂತಣ್ಣ ಮಗದಾದ ಕೆರೆಗೆ, ಮಾಯದಂತ ಮಳೆ ಬಂತಣ್ಣ ಮಗದಾದ ಕೆರೆಗೆ. ಆರು ಸಾವಿರ ವಡ್ಡರ ಕರೆಸಿ, ಮೂರು ಸಾವಿರ ಗುದ್ದಲ್ಲಿ ತರಿಸಿ, ಆರು ಸಾವಿರ ವಡ್ಡರ ಕರೆಸಿ, ಮೂರು ಸಾವಿರ ಗುದ್ದಲ್ಲಿ ತರಿಸಿ, ಸೋಲು ಸೋಲಿಗೆ ಮಣ್ಣು ಹಾಕಿಸಯ್ಯೋ ನಾ ನಿಲ್ಲುವಳಲ್ಲ, ಸೋಲು ಸೋಲಿಗೆ ಮಣ್ಣ ಹಾಕಿಸಯ್ಯೋ ನಾ ನಿಲ್ಲುವಳಲ್ಲ. ಮಾಯದಂತ ಮಳೆ ಬಂತಣ್ಣ ಮಗದಾದ ಕೆರೆಗೆ, ಮಾಯದಂತ ಮಳೆ ಬಂತಣ್ಣ ಮಗದಾದ ಕೆರೆಗೆ. ಆರು ಸಾವಿರ ಕುರಿಗಳ ತರಿಸಿ, ಮೂರು ಸಾವಿರ ಕುಡುಗೋಲು ತರಿಸಿ, ಆರು ಸಾವಿರ ಕುರಿಗಳ ತರಿಸಿ, ಮೂರು ಸಾವಿರ ಕುಡುಗೋಲು ತರಿಸಿ, ಕಲ್ಲು ಕಲ್ಲಿಗೆ ರೈತವ ಬಡಿಸವ್ಯ ನಾ ನಿಲ್ಲುವಳಲ್ಲ, ಕಲ್ಲು ಕಲ್ಲಿಗೆ ರೈತವ ಬಡಿಸಯ್ಯೋ ನಾ ನಿಲ್ಲುವಳಲ್ಲ. ಮಾಯದಂತ ಮಳೆ ಬಂತಣ್ಣ ಮಗದಾದ ಕೆರೆಗೆ, ಮಾಯದಂತ ಮಳೆ ಬಂತಣ್ಣ ಮಗದಾದ ಕೆರೆಗೆ. ಒಂದು ಬಂಡಿಲಿ ವೀಳೆ ದಡಿಕೆ, ಒಂದು ಬಂಡಿಲಿ ವೀಳೆ ದಡಿಕೆ, ಒಂದು ಬಂಡಿಲಿ ಚಿಗಲಿ ತಮಟ, ಒಂದು ಬಂಡಿಲಿ ಚಿಗಲಿ ತಮಟ, ಮೂಲೆ ಮೂಲೆಗೆ ಗಂಗಮ್ಮನ ಮಳೆಸಯ್ಯೋ ನಾ ನಿಲ್ಲುವಳಲ್ಲ, ಮೂಲೆ ಮೂಲೆಗೆ ಗಂಗಮ್ಮನ ಮಳೆಸಯ್ಯೋ ನಾ ನಿಲ್ಲುವಳಲ್ಲ. ಮಾಯದಂತ ಮಳೆ ಬಂತಣ್ಣ ಮಗದಾದ ಕೆರೆಗೆ, ಮಾಯದಂತ ಮಳೆ ಬಂತಣ್ಣ ಮಗದಾದ ಕೆರೆಗೆ. ಅಂಗೈಯಗಳ ಮೋಡ ನಾಡಿ ಭೂಮಿ ತುಕದ ಗಾಳಿ ಬಿಸಿ, ಅಂಗೈಯಗಳ ಮೋಡ ನಾಡಿ ಭೂಮಿ ತುಕದ ಗಾಳಿ ಬಿಸಿ, ಗುಡುಗಿರಿ ಗೂಡಾಡಿ ಚಲ್ಲಿದಳು ಗಂಗಮ್ಮ ತಾಯಿ, ಗುಡುಗಿ ಗೂಡಾಡಿ ಚಲ್ಲಿದಳು ಗಂಗಮ್ಮ ತಾಯಿ. ಮಾಯದಂತ ಮಳೆ ಬಂತಣ್ಣ ಮಗದಾದ ಕೆರೆಗೆ, ಮಾಯದಂತ ಮಳೆ ಬಂತಣ್ಣ ಮಗದಾದ ಕೆರೆಗೆ. ಗಲ್ಲು ಗಲ್ಲಿಂತ ಗೆಜ್ಜೆ ಗಲ್ಲು ಸಾಜಿಂತ, ಗಲ್ಲು ಗಲ್ಲೆನುತ ಗೆಜ್ಜೆ ಗಲ್ಲು ಸಾಜೆನುತ, ಗೆಜ್ಜೆ ಗಲ್ಲು ಸಾಜೆನುತ, ವಲ್ಲಿದ ರಂಗನ ವಲ್ಲಿಯ ಮೇಲೆ ಚಲ್ಲಿದರು ಕುಳಿಯೋ ನಮ್ಮ, ಬಲ್ಲಿದ ರಂಗನ ವಲ್ಲಿಯ ಮೇಲೆ ಚಲ್ಲಿದರು ಕುಳಿಯೋ. ಗಲ್ಲು ಗಲ್ಲೆನುತ ಗೆಜ್ಜೆ ಗಲ್ಲು ಸಾಜನುತ, ಗೆಜ್ಜೆ ಗಲ್ಲು ಸಾಜನುತ, ಬಲ್ಲಿದ ರಂಗನ ವಲ್ಲಿಯ ಮೇಲೆ ಚಲ್ಲಿದರು ಕುಳಿಯೋ ನಮ್ಮ, ಬಲ್ಲಿದ ರಂಗನ ವಲ್ಲಿಯ ಮೇಲೆ ಚಲ್ಲಿದರು ಕುಳಿಯೋ. ಅರೆದರು ಅರಿಶಿಣವ ಅದಕ್ಕೆ ಬೆರೆಸರು ಸುಣ್ಣವ, ಅದಕ್ಕೆ ಬೆರೆಸರು ಸುಣ್ಣವ, ಅಂದವುಳ್ಳ ರಂಗನ ಮೇಲೆ ಗಂಧದು ಕುಳಿಯೋ ನಮ್ಮ, ಅಂದವುಳ್ಳ ರಂಗನ ಮೇಲೆ ಗಂಧದು ಕುಳಿಯೋ. ಗಲ್ಲು ಗಲ್ಲೆನುತ ಗೆಜ್ಜೆ ಗಲ್ಲು ಸಾಜನುತ, ಗೆಜ್ಜೆ ಗಲ್ಲು ಸಾಜನುತ, ಬಲ್ಲಿದ ರಂಗನ ವಲ್ಲಿಯ ಮೇಲೆ ಚಲ್ಲಿದರು ಕುಳಿಯೋ ನಮ್ಮ, ಬಲ್ಲಿದ ರಂಗನ ವಲ್ಲಿಯ ಮೇಲೆ ಚಲ್ಲಿದರು ಕುಳಿಯೋ. ಹಾಲಿನೋ ಕುಳಿಯೋ ಒಳ್ಳೆ ಲೀಲಾದೋ ಕುಳಿಯೋ, ಒಳ್ಳೆ ಲೀಲಾದೋ ಕುಳಿಯೋ, ಲೋಲನಾದ ರಂಗನ ಮೇಲೆ ಹಾಲಿನೋ ಕುಳಿಯೋ ನಮ್ಮ, ಲೋಲನಾದ ರಂಗನ ಮೇಲೆ ಹಾಲಿನೋ ಕುಳಿಯೋ. ಗಲ್ಲು ಗಲ್ಲೆನುತ ಗೆಜ್ಜೆ ಗಲ್ಲು ಸಾಜನುತ, ಗೆಜ್ಜೆ ಗಲ್ಲು ಸಾಜನುತ, ಬಲ್ಲಿದ ರಂಗನ ವಲ್ಲಿಯ ಮೇಲೆ ಚಲ್ಲಿದರು ಕುಳಿಯೋ ನಮ್ಮ, ಬಲ್ಲಿದ ರಂಗನ ವಲ್ಲಿಯ ಮೇಲೆ ಚಲ್ಲಿದರು ಕುಳಿಯೋ. ತುಪ್ಪದೋ ಕುಳಿಯೋ ಒಳ್ಳೆ ಒಪ್ಪದೋ ಕುಳಿಯೋ, ಒಳ್ಳೆ ಒಪ್ಪದೋ ಕುಳಿಯೋ, ಒಪ್ಪವುಳ್ಳ ರಂಗನ ಮೇಲೆ ತುಪ್ಪದೋ ಕುಳಿಯೋ ನಮ್ಮ, ಒಪ್ಪವುಳ್ಳ ರಂಗನ ಮೇಲೆ ತುಪ್ಪದೋ ಕುಳಿಯೋ. ಗಲ್ಲು ಗಲ್ಲೆನುತ ಗೆಜ್ಜೆ ಗಲ್ಲು ಸಾಜೆನುತ ಗೆಜ್ಜೆ ಗಲ್ಲು ಸಾಜೆನುತ ಬಲ್ಲಿದ ರಂಗನವಲ್ಲಿಯ ಮೇಲೆ ಚಲ್ಲಿದರೋ ಕುಳಿಯೋ ನಮ್ಮ ಬಲ್ಲಿದ ರಂಗನವಲ್ಲಿಯ ಮೇಲೆ ಚಲ್ಲಿದರೋ ಕುಳಿಯೋ ಗಂಧದೋ ಕುಳಿಯೋ ಒಳ್ಳೆ ಚಂದದೋ ಕುಳಿಯೋ ಒಳ್ಳೆ ಚಂದದೋ ಕುಳಿಯೋ ಅಂದವಾದ ರಂಗನ ಮೇಲೆ ರಂಗಿನೋ ಕುಳಿಯೋ ನಮ್ಮ ಅಂದವಾದ ರಂಗನ ಮೇಲೆ ರಂಗಿನೋ ಕುಳಿಯೋ ಗಲ್ಲು ಗಲ್ಲೆನುತ ಗೆಜ್ಜೆ ಗಲ್ಲು ಸಾಜೆನುತ ಗೆಜ್ಜೆ ಗಲ್ಲು ಸಾಜೆನುತ ಬಲ್ಲಿದ ರಂಗನವಲ್ಲಿಯ ಮೇಲೆ ಚಲ್ಲಿದರೋ ಕುಳಿಯೋ ನಮ್ಮ ಬಲ್ಲಿದ ರಂಗನವಲ್ಲಿಯ ಮೇಲೆ ಚಲ್ಲಿದರೋ ಕುಳಿಯೋ ನಮ್ಮ ಬಲ್ಲಿದ ರಂಗನವಲ್ಲಿಯ ಮೇಲೆ ಚಲ್ಲಿದರೋ ಕುಳಿಯೋ ಯಾಕೆ ಬರದಾರ್ತು ತಮ್ಮ ಮಾಯ ಮೆಚ್ಚಿ ಸಂಸಾರ ಮೆಚ್ಚಿ ಯಾಕೆ ಬಡದಾಡ್ತಿ ತಮ್ಮ ಯಾಕೆ ಬಡದಾಡ್ತಿ ತಮ್ಮ ಮಾಯ ಮೇಚಿ ಸಂಸಾರ ನೇಚಿ ನೀನೋ ಗದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮೋಚಿ ಯಾಕೆ ಬಡದಾಡ್ತಿ ತಮ್ಮ ಯಾಕೆ ಬಡದಾಡ್ತಿ ತಮ್ಮ ಮಾಯ ಮೇಚಿ ಸಂಸಾರ ನೇಚಿ ನೀನೋ ಗದರಿಯೇ ತಮ್ಮ ನೀನೋ ಗದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ ಹೆಣ್ಣು ಮಕ್ಕಳಿರುವ ತಮ್ಮ ಎಲ್ಲಿ ತನಕ ಇದ್ರೆ ತಿಂಬೋ ತನಕ ಹೆಣ್ಣು ಮಕ್ಕಳಿರುವ ತಮ್ಮ ಎಲ್ಲಿ ತನಕ ಇದ್ರೆ ತಿಂಬೋ ತನಕ ಸತ್ತಾಗ ಬರುವರು ತಮ್ಮ ಸತ್ತಾಗ ಬರುವರು ತಮ್ಮ ಗುಣಿ ತನಕ ಮಣ್ಣ ಮುಚ್ಚೋ ತನಕ ಮಣ್ಣ ಮುಚ್ಚೋ ತನಕ ಯಾಕೆ ಬಡದಾಡ್ತಿ ತಮ್ಮ ಯಾಕೆ ಬಡದಾಡ್ತಿ ತಮ್ಮ ಮಾಯ ಮೇಚಿ ಸಂಸಾರ ನೇಚಿ ನೀನೋ ಗದರಿಯೇ ತಮ್ಮ ನೀನೋ ಗದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲಿ ತನಕ ಬದುಕಿ ಬೆಳೆಯೋ ತನಕ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲಿ ತನಕ ಬದುಕಿ ಬೆಳೆಯೋ ತನಕ ಸತ್ತಾಗ ಬರುವರು ತಮ್ಮ ಸತ್ತಾಗ ಬರುವರು ತಮ್ಮ ಗುಣಿ ತನಕ ಮಣ್ಣ ಮುಚ್ಚೋ ತನಕ ಮಣ್ಣ ಮುಚ್ಚೋ ತನಕ ಯಾಕೆ ಬಡದಾಡ್ತಿ ತಮ್ಮ ಯಾಕೆ ಬಡದಾಡ್ತಿ ತಮ್ಮ ಮಾಯ ಮೇಚಿ ಸಂಸಾರ ನೇಚಿ ನೀನೋ ಗದರಿಯೇ ತಮ್ಮ ನೀನೋ ಗದರಿಯೇ ತಮ್ಮ ಕಣ್ಣ ಮೋಚಿ ಮಣ್ಣ ಮೋಚಿ ನೆಂಟ್ರು ಇಷ್ಟ್ರು ಬಂದು ಬಳಗ ಎಲ್ಲಿ ತನಕ ನೆಂಟ್ರು ಇಷ್ಟ್ರು ಬಂದು ಬಳಗ ಎಲ್ಲಿ ತನಕ ಇದ್ರೆ ತಿನ್ನೋ ತನಕ ತಿಂದು ತೇಗೋ ತನಕ ಸತ್ತಾಗ ಬರುವರು ತಮ್ಮ ಸತ್ತಾಗ ಬರುವರು ತಮ್ಮ ಗುಣಿ ತನಕ ಮಣ್ಣ ಮುಚ್ಚೋ ತನಕ ಮಣ್ಣ ಮುಚ್ಚೋ ತನಕ ಯಾಕೆ ಬಡದಾಡ್ತಿ ತಮ್ಮ ಯಾಕೆ ಬಡದಾಡ್ತಿ ತಮ್ಮ ಮಾಯ ಮೇಚಿ ಸಂಸಾರ ನೇಚಿ ನೀನೋ ಗದರಿಯೇ ತಮ್ಮ ನೀನೋ ಗದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ ಹೆಣ್ಣು ಮಣ್ಣು ಮಣ್ಣು ನೆಂದು ಎಲ್ಲಿ ತನಕ ಹೆಣ್ಣು ಮಣ್ಣು ಮಣ್ಣು ನೆಂದು ಎಲ್ಲಿ ತನಕ ನಿನ್ನ ಕೊರಳಿಗೆ ಕುಣಿ ಬೀಳೋ ತನಕ ನಿನ್ನ ಕೊರಳಿಗೆ ಕುಣಿ ಬೀಳೋ ತನಕ ನಿನ್ನಾಸೆ ಪ್ರಾಣ ಪಕ್ಷಿ ಹಾರೋ ತನಕ ನಿನ್ನಾಸೆ ಪ್ರಾಣ ಪಕ್ಷಿ ಹಾರೋ ತನಕ ಮಾಯದ ಪೊರೆ ಮುಕ್ತಿ ಹೊಂದಕ ಮಾಯದ ಪೊರೆ ಮುಕ್ತಿ ಹೊಂದಕ ಯಾಕೆ ಬಡದಾಡ್ತಿ ತಮ್ಮ ಯಾಕೆ ಬಡದಾಡ್ತಿ ತಮ್ಮ ಮಾಯ ಮೇಚಿ ಸಂಸಾರ ನೇಚಿ ನೀನೋ ಗದರಿಯೇ ತಮ್ಮ ನೀನೋ ಗದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ ನೀನೋ ಗದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ ಚಿನ್ನಪ್ಪ ಚಿನ್ನಗೌಡ ಕುಂಬಾರ ಮಾಡಿದ ಕುಡುನಾಮ ಚನ್ನಪ್ಪ ಚನ್ನಗೌಡ ಕುಂಬಾರ ಮಾಡಿದ ಕೊಡನವ್ವ ಚನ್ನಪ್ಪ ಚನ್ನಗೌಡ ಕುಂಬಾರ ಮಾಡಿದ ಕೊಡನವ್ವ ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ, ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ, ಆರು ಮೂರು ಒಂಬತ್ತು ಒಂಬತ್ತು ತೂತಿನ ಕೊಡನವ್ವ, ಆರು ಮೂರು ಒಂಬತ್ತು ಒಂಬತ್ತು ತೂತಿನ ಕೊಡನವ್ವ, ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ, ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ, ಜನಪ್ಪ ಚನ್ನಗೌಡ ಕುಂಬರ ಮಾಡಿದ ಕೊಡನವ್ವ, ಚಂದಕ ಚನ್ನಗೌಡ ಕುಂಬರ ಮಾಡಿದ ಕೊಡನವ್ವ, ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ, ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ, ಬಾಳಿಯ ಬನದಾಗ ನಮ್ಮಂಗೆ ಬಾಗಿ ಬರಲವ್ವ, ಬಾಳಿಯ ಬನದಾಗ ನಮ್ಮಂಗೆ ಬಾಗಿ ಬರಲವ್ವ, ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ, ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ, ಲಿಂಬಿಯ ವನದಾಗ ನಮ್ಮಂಗೆ ನಂಬಿ ಬರಲವ್ವ, ಲಿಂಬಿಯ ವನದಾಗ ನಮ್ಮಂಗೆ ನಂಬಿ ಬರಲವ್ವ, ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ, ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ, ಚನ್ನಪ್ಪ ಚನ್ನಗೌಡ ಕುಂಬರ ಮಾಡಿದ ಕೊಡನವ್ವ, ಚನ್ನಪ್ಪ ಚನ್ನಗೌಡ ಕುಂಬರ ಮಾಡಿದ ಕೊಡನವ್ವ, ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ, ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ, ಯವ್ವ ಇವನ್ಯಾರ ಮಂಚದ ಮ್ಯಾಲ ಮಲಗ್ಯಾನ, ಯವ್ವ ಇವನ್ಯಾರ ಮಂಚದ ಮ್ಯಾಲ ಮಲಗ್ಯಾನ, ಗೊತ್ತಿಲ್ಲೇ ನವ್ವ ತಂಗಿ ಶಿಶುನಾಳ ಶರಿಪಜ್ಜ, ಗೊತ್ತಿಲ್ಲೇ ನವ್ವ ತಂಗಿ ಶಿಶುನಾಳ ಶರಿಪಜ್ಜ, ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ, ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ, ಚನ್ನಪ್ಪ ಚನ್ನಗೌಡ ಕುಂಬರ ಮಾಡಿದ ಕೊಡನವ್ವ, ಚನ್ನಪ್ಪ ಚನ್ನಗೌಡ ಕುಂಬರ ಮಾಡಿದ ಕೊಡನವ್ವ, ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ, ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ. ಈಗ ಕೇಳಿ ತಿಂಗಳು ಮುಳುಗಿದವು ರಂಗೋಲಿ ಬೆಳಗಿದವು, ತಿಂಗಳು ಮುಳುಗಿದವೋ ರಂಗೋಲಿ ಬೆಳಗಿದವೋ, ತಿಂಗಳು ಮುಳುಗಿದವೋ ರಂಗೋಲಿ ಬೆಳಗಿದವೋ, ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ, ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ, ಮಾಯಕಾತಿ ಚಾಮುಂಡಿ ಮಂಡೇಲಿ ವದರೀರಿ, ಮಾಯಕಾತಿ ಚಾಮುಂಡಿ ಮಂಡೇಲಿ ವದರೀರಿ, ಮೈಸೂರಿಂದಾಚೆ ಬೆಟ್ಟದಲ್ಲಿ ಬಾಳೆ ಬಾಗಿದವೋ, ಮೈಸೂರಿಂದಾಚೆ ಬೆಟ್ಟದಲ್ಲಿ ಬಾಳೆ ಬಾಗಿದವೋ, ತಿಂಗಳು ಮುಳುಗಿದವೋ ರಂಗೋಲಿ ಬೆಳಗಿದವೋ, ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ, ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ, ಕರಿಯ ಕಡ್ಡಿಯ ಸೀರೆ ನರಿಗೆ ಚಿನ್ನದ ಕುಣಿಕೆ, ಕರಿಯ ಕಡ್ಡಿಯ ಸೀರೆ ನೆರಿಗೆ ಚಿನ್ನದ ಕುಣಿಕೆ ನಡೆಮುಡಿಯ ಮೇಲೆ ಬರುವವಳೆ ಬಾಳೆ ಬಾಗಿದವೋ ತಿಂಗಳು ಮುಳುಗಿದವೋ ರಂಗೋಲಿ ಬೆಳಗಿದವೋ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ ಕನ್ನ ಕನ್ನಡಿ ಬಂದೋ ಕಂಚಿನ ಹೆಬ್ಬೆರೆ ಬಂದೋ ಕನ್ನ ಕನ್ನಡಿ ಬಂದೋ ಕಂಚಿನ ಹೆಬ್ಬೆರೆ ಬಂದೋ ಸಣ್ಣೀರಿ ಮ್ಯಾಲೆ ಮಳೆ ಬಂದು ಬಾಳೆ ಬಾಗಿದವೋ ಸಣ್ಣೀರಿ ಮ್ಯಾಲೆ ಮಳೆ ಬಂದು ಬಾಳೆ ಬಾಗಿದವೋ ತಿಂಗಳು ಮುಳುಗಿದವೋ ರಂಗೋಲಿ ಬೆಳಗಿದವೋ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ ಕೊನೆಯದಾಗಿ ಚಂದಿಗರು ಮಲ್ಲಿಗೆಯ ಬಾಣ ಸೇರಿ ನಾಳೆ ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೆರಿ ಮ್ಯಾಲೆ ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೆರಿ ಮ್ಯಾಲೆ ಅಂದದ ಚಂದದ ಮಾಯಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಅಂದದ ಚಂದದ ಮಾಯಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೆರಿ ಮ್ಯಾಲೆ ಅಂದದ ಚಂದದ ಮಾಯಗಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಅಂದದ ಚಂದದ ಮಾಯಗಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಮಾದಪ್ಪ ಬರುವಾಗ ಮಾಳೆಪ್ಪ ಗಮ್ಮೆಂದಿತೋ ಮಾದಪ್ಪ ಬರುವಾಗ ಮಾಳೆಪ್ಪ ಗಮ್ಮೆಂದಿತೋ ಮಾಳದಲ್ಲಿ ಗರುಕೆ ಚಿಗುರ್ಯಾವೇ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಮಾಳದಲ್ಲಿ ಗರುಕೆ ಚಿಗುರ್ಯಾವೇ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೆರಿ ಮ್ಯಾಲೆ ಅಂದದ ಚಂದದ ಮಾಯಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಅಂದದ ಚಂದದ ಮಾಯಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಸಂಪಿಗೆ ಹೂನಂಗೆ ಇಂಪಾದ ನಿನ್ಪರುಸೆ ಸಂಪಿಗೆ ಹೂನಂಗೆ ಇಂಪಾದ ನಿನ್ನ ಪರುಸೆ ಇಂಪಾದ ನಿನ್ನ ಪರುಸೆ ಕೌದಳ್ಳಿ ಬಯಲಾಗಿ ಚೆಲ್ಲಿದರು ಮಲ್ಲಿಗೆಯ ಇಂಪಾದ ನಿನ್ನ ಪರುಸೆ ಕೌದಳ್ಳಿ ಬಯಲಾಗಿ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೆರಿ ಮ್ಯಾಲೆ ಅಂದದ ಚಂದದ ಮಾಯಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಅಂದದ ಚಂದದ ಮಾಯಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಮಲ್ಲಿಗೆ ಹೂವಿನ ಮಂಚ ಮರುಗಾದ ಮೇಲೋದ ಪೂ ಕರಳಿಗೆ ಹೂವಿನ ಮಂಚ, ಮರುಗಾದ ಮೇಲೋದ ಪೂ, ತಾವರೆವೆ ಹೂವು ತಲೆದಿಂಬು ಮಾದೇವ್ಗೆ ಚಲ್ಲಿದರು ಮಲ್ಲಿಗೆಯ, ತಾವರೆಯ ಹೂವು ತಲೆದಿಂಬು ಮಾದೇವ್ಗೆ ಚಲ್ಲಿದರು ಮಲ್ಲಿಗೆಯ, ಚಲ್ಲಿದರು ಮಲ್ಲಿಗೆಯ ಬಾಣಾಸುರರಿ ಮ್ಯಾಲೆ, ಅಂದದ ಚಂದದ ಮಾಯಗಾರ ಮಾದೇವ್ಗೆ ಚಲ್ಲಿದರು ಮಲ್ಲಿಗೆಯ, ಅಂದದ ಚಂದದ ಮಾಯಗಾರ ಮಾದೇವ್ಗೆ ಚಲ್ಲಿದರು ಮಲ್ಲಿಗೆಯ, ಹೊತ್ತು ಮುಳುಗಿದರೇನೋ ಕತ್ತಲಾದರೆ ಏನೋ, ಹೊತ್ತು ಮುಳುಗಿದರೇನೋ ಕತ್ತಲಾದರೆ ಏನೋ, ಅಪ್ಪ ನಿನ್ ಪರುಸೆ ಬರುವೆವು ನಾವು ಚಲ್ಲಿದರು ಮಲ್ಲಿಗೆಯ, ಅಪ್ಪ ನಿನ್ ಪರುಸೆ ಬರುವೆವು ನಾವೆಂದು ಚಲ್ಲಿದರು ಮಲ್ಲಿಗೆಯ, ಚಲ್ಲಿದರು ಮಲ್ಲಿಗೆಯ ಬಾಣಾಸುರರಿ ಮ್ಯಾಲೆ, ಅಂದದ ಚಂದದ ಮಾಯಗಾರ ಮಾದೇವ್ಗೆ ಚಲ್ಲಿದರು ಮಲ್ಲಿಗೆಯ, ಅಂದದ ಚಂದದ ಮಾಯಗಾರ ಮಾದೇವ್ಗೆ ಚಲ್ಲಿದರು ಮಲ್ಲಿಗೆಯ, ಅಂದದ ಚಂದದ ಮಾಯಗಾರ ಮಾದೇವ್ಗೆ ಚಲ್ಲಿದರು ಮಲ್ಲಿಗೆಯ. ಜೋಡಿ ತಾಲೂಕಿನ ಗುಂಡ ನಂದಿಗದ್ದೆಯ ಉಷಾ ಮೋಹನ್ ದೇಸಾಯಿ ಮತ್ತು ಸಂಗಡಿಗರಿಂದ ಜನಪದ ಹಾಡುಗಳನ್ನು ಕೇಳಿದಿರಿ. ಭಾಗವಹಿಸಿದವರು ಜಯಮಣಿ ಸುಬ್ರಾಯ್ ಗಾಂವ್ಕರ್, ಸುಕನ್ಯಾ ದೇಸಾಯಿ, ಮುಂಡಾಯ ದಯಾನಂದ್ ಉಪಾಧ್ಯಾಯ. ಇದೀಗ ಕೃಷಿ ಮಾಹಿತಿ. ಸಾಮಾನ್ಯವಾಗಿ ಕೊಕ್ಕೋ ಬೆಳೆಯನ್ನು ಅಡಿಕೆ ಮತ್ತು ತೆಂಗಿನ ತೋಟಗಳಲ್ಲಿ ಬೆಳೆಯಲಾಗುತ್ತದೆ. ಹಾಗಾಗಿ ಮುಖ್ಯ ಬೆಳೆಗೆ ಹಾನಿಯಾಗದ ಹಾಗೆ ಮಾಡುವುದಕ್ಕೆ ಕೊಕ್ಕೋ ಗಿಡದ ಆಕಾರ ಮತ್ತು ಹರಡುವಿಕೆಯನ್ನ ನಿಯಂತ್ರಣದಲ್ಲಿ ಇಡಬೇಕು. ಇದಕ್ಕಾಗಿ ಸೂಕ್ತ ಹಾಗೂ ಕ್ರಮಬದ್ಧ ಸವರುವಿಕೆ ಈ ಬೆಳೆಯಲ್ಲಿ ಅತಿ ಅವಶ್ಯ. ಸವರುವಿಕೆಯನ್ನ ಸಾಮಾನ್ಯವಾಗಿ ಜುಲೈ ಆಗಸ್ಟ್ ತಿಂಗಳಲ್ಲಿ ಮಾಡಬೇಕಾಗುತ್ತದೆ. ಇಲ್ಲಿ ಎರಡು ರೀತಿಯ ಸವರುವಿಕೆಯನ್ನು ನಾವು ಗಮನಿಸಬಹುದು. ಗಿಡಗಳಿಗೆ ಆಕಾರ ಕೊಡುವಂತಹದ್ದು ಒಂದು ವಿಧ. ಹೊಸ ಸಸಿಗಳಲ್ಲಿ ಗಿಡದ ಎತ್ತರವನ್ನು ನಿರ್ಧರಿಸುವುದಕ್ಕೆ ಈ ಸವರುವಿಕೆ ಸಹಾಯ ಮಾಡುತ್ತದೆ. ಕೊಕ್ಕೋ ಕಾಂಡವು 1-2 ಮೀಟರ್ ಎತ್ತರದವರೆಗೆ ಬೆಳೆದ ಮೇಲೆ ಕವಲು ಓಡಿದರೆ ತೋಟದಲ್ಲಿ ವಿವಿಧ ಕೆಲಸಗಳಿಗೆ ಅನುಕೂಲವಾಗುತ್ತದೆ. ಸ್ಪ್ರಿಂಕ್ಲರ್ ನೀರನ್ನು ಅಳವಡಿಸುವುದಕ್ಕೂ ಕೂಡ ಅನುಕೂಲವಾಗುತ್ತದೆ. ಈ ಸವರುವಿಕೆಯು ಕೊಕ್ಕೋ ಗಿಡದಲ್ಲಿ ಕವಲು ಒಡೆಯುವ ಎತ್ತರ ಮತ್ತು ಕವಲುಗಳ ಸಂಖ್ಯೆಗಳನ್ನು ನಿರ್ಧರಿಸುವುದಕ್ಕೆ ಸಹಾಯ ಮಾಡುತ್ತದೆ. ಪ್ರಬುದ್ಧ ಗಿಡಗಳಲ್ಲಿ ಸವರುವಿಕೆಯಲ್ಲಿ ಎರಡು ವಿಧಗಳಿವೆ. ನೈರ್ಮಲ್ಯತಾ ಸವರುವಿಕೆ ಮತ್ತು ರಚನಾ ಸವರುವಿಕೆ. ನೈರ್ಮಲ್ಯತಾ ಸವರುವಿಕೆ ಅಂತಂದ್ರೆ ರೋಗ ಪೀಡಿತವಾಗಿರುವಂತಹದ್ದು ಹಾಗೂ